ಅಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಜೀರ್ಣಗಳ ಪರಾಗಸ್ಪರ್ಶ ಆಗದೇ ಕಾಯಿ ಕಚ್ಚು. ಈ ಟೊಮ್ಯಾಟೊ ಉದಾಹರಣೆ ತಗೋಣ. ಟೊಮ್ಯಾಟೊದಲ್ಲಿ ಜೀರ್ಣಗಳ ಪರಾಗಸ್ಪರ್ಶ ಆಗುವಂತ ಅವಶ್ಯಕತೆ ಇರೋದಿಲ್ಲ. ಮೆಣಸಿನಕಾಯಿಯಲ್ಲಿ ಕೂಡ ಅದೇ ಹಣ್ಣು, ಅದೇ ಒಂದು ಇದು ಇದೆ, ಕ್ಯಾರೆಕ್ಟರ್ ಇದೆ. ಆದ್ರೆ ಕುಕುಂಬರ್ ಇದೆಯಲ್ಲ, ಕುಕುಂಬರಲ್ಲಿ ಗಂಡು ಮತ್ತು ಹೆಣ್ಣು ಬೇರೆ ಬೇರೆ ಇರ್ತವೆ. ಆದ್ರೆ ಪಾಲಿಯೋಸಿಸ್ ಬಂದು ತಗೊಂಡಾಗ ನಮಗೆ ಒಂದು ಪಾರ್ಥಿನೋಕಾರ್ಪಿಕ್ ಅಂದ್ರ ಬಂದ್ರೆ ಪರಾಗಸ್ಪರ್ಶ ಆಗದೇ ಕಾಯಿ ಕಚ್ಚುವಂತ ಮತ್ತು ಹೆಣ್ಣು ಹೂಗಳು ಜಾಸ್ತಿ ಬಿಡುವಂತ ಒಂದು ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಈಗ ಉದಾಹರಣೆ ಏನಪ್ಪಾ ಅಂದ್ರೆ ಈಗ ಮೆಣಸಿನಕಾಯಿ, ಮೆಣಸಿನಕಾಯಿ ಬಂದ ತಕ್ಷಣ ನಮ್ಗೆ ಈಗ ಒಂದು ಪ್ರಚಲಿತ ಹೈಬ್ರಿಡ್ ಆಗಪ್ಪ ಅಂದ್ರೆ ಇಂದ್ರ ಅಂತಿದೆ, ಅದು ಬಿಟ್ಟೆ ಬಾಂಬೆ ಅಂತಿದೆ, ಆಮೇಲೆ ಟ್ರಿಪಲ್ ಸ್ಟಾರ್ ಅಂತಿದೆ. ಸೊ ಈ ತರ ಪಬ್ಲಿಕ್ ಸೆಕ್ಟರ್ ಅಂದ್ರೆ ನಮ್ದು ಈ ಸರ್ಕಾರದ ಒಂದು ಕೆಳಗಡೆ ಕೆಲಸ ಮಾಡುವಂತ ಸಂಸ್ಥೆಗಳಿಗಿಂತ ಈ ಪ್ರೈವೇಟ್ ಹೈಬ್ರಿಡ್ಸ್ ಗಳು ಬಹಳ ತುಂಬಾ ಚೆನ್ನಾಗಿದ್ದಾವೆ. ಸೊ ಅಂತ ಒಂದು ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಆ ತಳಿಗಳಿಗೆ ಆದಷ್ಟು ರೋಗ ಮತ್ತು ಕೀಟಗಳ ಒಂದು ತಡವಳಿಕೆ ತಡ್ಕೊಳ್ಳುವಂತ ಶಕ್ತಿ ಜಾಸ್ತಿ ಇರಬೇಕು. ಮತ್ತೆ ನಾಲ್ಕನೇದಾಗಿ ಬಂದ್ಬಿಟ್ಟು ಅವು ಹೆಚ್ಚಾಗಿ ನಮಗೆ ಭೂಮಿಯಿಂದ ಒಂದು ಹೆಚ್ಚಿನ ಪ್ರಮಾಣದ ಪೋಷಕಾಂಶಗಳನ್ನ ಉಪಯೋಗಿಸಿಕೊಂಡು ಅತಿ ಹೆಚ್ಚು ಇಳುವರಿ ಕೊಡುವಂತ ಒಂದು ತರಕಾರಿ ತಳಿಗಳಾಗಬೇಕು. ಈಗ ಆಗಲೇ ಹೇಳಿದೆ ನಮ್ಗೆ ಟೊಮ್ಯಾಟೊ, ಟೊಮ್ಯಾಟೊ ಹೊರಗಡೆ ಹಾಕಿದ್ರೆ ಒಂದು 20-28 ಬರುತ್ತೆ. ಅದೇ ಟೊಮ್ಯಾಟೊ ಪಾಲಿಯೋಸಲ್ಲಿ ಅದು ತಳಿಗಳು ಬೇರೆ ಆಗ್ತವೆ. ಹೊರಗಡೆ ಹಾಕಿದ ತಳಿಗಳಿಗೂ ಮತ್ತೆ ಒಳಗಡೆ ಹಾಕಿದ ತಳಿಗಳು ಬಹಳ ವ್ಯತ್ಯಾಸ ಇರುತ್ತೆ. ಒಳಗಡೆ ಹಾಕಿದ ತಳಿಗಳಿಂದ ನಿಮಗೆ ಏನು ಒಂದು ಒಂದು 1000 meters² ಜಾಗದಲ್ಲಿ ನಾವು 200 ton ಅಥವಾ 150-200 ton ನಾವು ಪಡ್ಕೋಬಹುದು. ಅಂದ್ರೆ ನೀವು ನಾವು ಅದನ್ನ ಊಹಿಸಬಹುದು ಎಷ್ಟು ಅದಕ್ಕೆ ಗೊಬ್ಬರಗಳ ನಾವು ಅಥವಾ ಅದಕ್ಕೆ ಕೆಪಾಸಿಟಿ ಇರುತ್ತೆ, ಅಷ್ಟು ಪೊಟೆನ್ಶಿಯಲ್ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಂಗಾಗಿ ತಳಿಗಳ ಆಯ್ಕೆ ಮಾಡುವ ಬಹಳ ಸ್ವಲ್ಪ ಹುಷಾರಾಗಿ ಒಂದು 4 ತಜ್ಞರ ಒಂದು ಸಲಹೆ ಮುಖಾಂತರ ತಳಿಗಳನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ, ತುಂಬಾ ವಿಸ್ತೃತವಾಗಿ ಮಾಹಿತಿ ಕೊಡ್ತಾ ಇದ್ದೀರಾ. ಯಾಕಂದ್ರೆ ಇವತ್ತು ನಾವು ವೈಜ್ಞಾನಿಕವಾಗಿ ಬೆಳೆ ಬೆಳೆದಾಗ ಮಾತ್ರ ವೈಜ್ಞಾನಿಕವಾಗಿ ನಾವು ಇಳುವರಿ ಪಡಿಬಹುದು, ಹೀಗಾಗಿ ನಿಖರವಾದ ಲಾಭ ಮಾಡ್ಕೊಳಕ್ ಸಾಧ್ಯತೆ ಇರ್ತದೆ. ಸಂರಕ್ಷಿತ ಬೇಸಾಯ ಕ್ರಮಗಳಲ್ಲಿ ತಳಿಗಳ ಒಂದು ಆಯ್ಕೆ ಮಾಡ್ಕೊಳಕ್ ಸಾಧ್ಯ ಆಯ್ತು ಅಂದ್ರೆ ಸಮರ್ಪಕವಾಗಿ ಖಂಡಿತವಾಗಿ ಮುಂದಿನ ಕೆಲಸ ಸರಳ. ಯಾಕಂದ್ರೆ ವೆಲ್ ಬಿಗಿನ್ ಇಸ್ ಹಾಫ್ ಡನ್ ಅಂತಾರೆ, ಆರಂಭ ಚಲೋ ಆಗ್ತಂದ್ರೆ ಮುಂದೆ ಖಂಡಿತವಾಗಿ ಕೂಡ ಒಂದು ಫಲಿತಾಂಶ ಚೆನ್ನಾಗಿ ಆಗಿ ಆಗ್ತದೆ. ಆ ನಿಟ್ಟಿನೊಳಗೆ ತಾವು ಉತ್ತಮ ಮಾಹಿತಿಯನ್ನ ನೀಡಿದ್ದೀರಾ. ಈಗ ಮುಖ್ಯವಾಗಿ ಈ ಸಂರಕ್ಷಿತ ಬೇಸಾಯ ಕ್ರಮಗಳಲ್ಲಿ ಈ ಭೂಮಿಯನ್ನ ಸಿದ್ಧಪಡಿಸುವಂತದ್ದು ಮತ್ತೆ ಏರು ಮಡಿಯನ್ನ ಮಾಡ್ಕೊಳ್ಳುವಂತದ್ದು, ಕಳೆ ರಹಿತವಾಗಿ ನಾವು ತರಕಾರಿಗಳನ್ನ ಬೆಳಿಬೇಕು, ಕಳೆ ಬೆಳೆದೇ ಇರಬೇಕು ಅಂತಂದ್ರೆ ಏರು ಮಡಿ ಮಾಡ್ಕೊಳ್ಬೇಕಾಗ್ತದೆ, ಮತ್ತೆ ಭೂಮಿಯ ಒಂದು ಹದವನ್ನ ಚೆನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಈ ಒಂದು ಮಾಹಿತಿಯನ್ನ ಹೇಗೆ ಭೂಮಿ ಮತ್ತ ಏರು ಮಡಿಯನ್ನ ನಾವು ಸಿದ್ಧ ಮಾಡ್ಕೊಳ್ಬೇಕು, ರೈತ ಬಾಂಧವರಿಗೆ ಸೂಕ್ತವಾದ ಮಾಹಿತಿ ಕೊಡಬಹುದಾ ಡಾಕ್ಟರ್ ವಿಜಯ್ ಕುಮಾರ್ ರಾಠೋಡ್ ಅವರೇ? ಸೊ ಹಂಗಾಗಿ ಸೊ ಆದಷ್ಟು ಭೂಮಿಯ ಆಯ್ಕೆ ಮಾಡುವ ಮುಂದೆ ಮತ್ತೆ ಅದರಿಂದ pH ಮತ್ತೆ ಅದ್ರ ರಸಸಾರ ಮತ್ತೆ ಅದರ ಗೊಬ್ಬರ ಅಥವಾ ನಮ್ದು ಪೋಷಕಾಂಶಗಳ ಎಷ್ಟು ಒಳಗಡೆ ಭೂಮಿಯಲ್ಲಿ ಇದೆ ಇದ್ರ ಬಗ್ಗೆ ಸ್ವಲ್ಪ ನಾವು ಮುಂಚಿತವಾಗಿ ಒಂದು ಟೆಸ್ಟ್ ಮಾಡಿಸ್ಕೊಂಡು ಅಥವಾ ಒಂದು ಯಾವ್ದೋ ಒಂದು ಇನ್ಸ್ಟಿಟ್ಯೂಟ್ಗೆ ಹೋಗಿ ಅಥವಾ ಉದಾಹರಣೆ ಅಂದ್ರೆ ತೋಟಗಾರಿಕೆ ಇಲಾಖೆಗಳಿದಾವೆ ಗುಣಗಳು ಹೆಂಗಿದಾವೆ ಎಲ್ಲ ಗೊತ್ತಾಗುತ್ತೆ. ಅದ್ರ ಬೇಸಿಸ್ ಮೇಲೆ ನಾವು ಆದಷ್ಟು ಸ್ವಲ್ಪ ಒಳ್ಳೆ ಮಣ್ಣನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನಾವು ಮುಖ್ಯವಾಗಿರೋದೇ ಮಣ್ಣು, ಮಣ್ಣಿನಿಂದ ನಮ್ಗೆ ಹೆಚ್ಚು ಕಮ್ಮಿ ಎಲ್ಲಾ ಪೋಷಕಾಂಶ ಇರ್ತದೆ. ಸೊ ಮಣ್ಣನ್ನು ನಾವು ಸ್ವಲ್ಪ ಅಲ್ಲಿ ಎಡೋಟ್ ಮಾಡ್ಬಿಟ್ಟಂದ್ರೆ ನಾವು ಎಂಥ ತಳಿ ಹಾಕೊಂಡ್ರು ಅಷ್ಟೇ ಎಂತ ಮೇಲೆ ಸ್ಟ್ರಕ್ಚರ್ ಹಾಕೊಂಡ್ರು ಅಷ್ಟೇ ಅವಾಗ ಇಳುವರಿ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಹೆಚ್ಚಿನ ಒಂದು ಖರ್ಚನ್ನು ಒಬ್ಬರಿಗೆ ಮಣ್ಣಿಗೆ ಹಾಕಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಮುಂಚಿತವಾಗಿ ಒಳ್ಳೆ ಮಣ್ಣನ್ನು ನಾವು ಇಲ್ಲಿ ಉಪಯೋಗಿಸೋದು ಒಳ್ಳೆಯದು. ಏರು ಮಡಿಗಳು ಮಾಡುವ ಮುಂದೆ ಅಂದ್ರೆ ಒಂದು ಯಾವ ಬೆಳೆ ಹಾಕ್ತಿದ್ಯೋ ಅದ್ರ ಬೇಸಿಸ್ ಅದ್ರ ಮೇಲೆ ಅದು ಅವಲಂಬಿತ ಆಗಿರ್ತದೆ. ಈ ಟೊಮ್ಯಾಟೊ ಮೆಣಸಿನಕಾಯಿ ಆಯ್ತು ಇದ್ರಲ್ಲಿ ಏನಾಗ್ತಿವಿ ನಾವು ಜನರಲ್ಲಿ ಅಂದ್ರೆ ಒಂದರಿಂದ 1.2 meters ಅಷ್ಟು ಅಂದ್ರೆ 4-4.5 feet ಅಗಲ ಒಂದು ಬೆಡ್ ಗಳನ್ನ ಆದಷ್ಟು ಒಂದು 20-25 centimeters ಅಥವಾ 2-2.5 feet ಹೈಟ್ ಆದ್ರೆ ಒಳ್ಳೇದು. ಹೈಟ್ ಎಂತದ್ದು ಎಷ್ಟು ಒಳ್ಳೆ ಮೇಲಾಗತ್ತಲ್ಲ ಅಷ್ಟು ಒಳ್ಳೇದು. ಯಾಕಂದ್ರೆ ಎಷ್ಟು ಹೈಟ್ ಜಾಸ್ತಿ ಇರ್ತದ ಅಷ್ಟು ಮೆತ್ತಗೆ ಮಣ್ಣಾಗ್ತದೆ. ಮೆತ್ತಗೆ ಎಷ್ಟು ಮಣ್ಣು ಇರ್ತಲ್ಲ ಅಷ್ಟು ಬೇರುಗಳು ಜಾಸ್ತಿ ಹರಡ್ತವೆ. ಎಷ್ಟು ಬೇರು ಜಾಸ್ತಿ ಹರಡ್ತವಲ್ಲ ಅಷ್ಟು ಪೋಷಕಾಂಶ ಗಿಡ ಜಾಸ್ತಿ ತೊಗೊಳುತ್ತೆ. ಎಷ್ಟು ಪೋಷಕಾಂಶ ಗಿಡ ಜಾಸ್ತಿ ತೊಗೊಳತ್ತಲ್ಲ ಅಷ್ಟು ಇಳುವರಿ ಜಾಸ್ತಿ ಆಗುತ್ತೆ. ಹಂಗಾಗಿ ಸ್ವಲ್ಪ ಏರು ಮಡಿಗಳನ್ನು ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು. ಸೊ ಇಲ್ಲೇನಾಗತ್ತೆ ಹೈಟು ಮತ್ತೆ ಅಗಲ ಇವೆರಡು ಮುಖ್ಯವಾಗಿ ಆಗ್ತದೆ. ಪಾಲಿಹೌಸ್ಗೆ ಉದ್ದಕ್ಕೆ ನಮ್ಗೆ ಹಿಂಗೆ ನಾವು ಡ್ರಿಪ್ ಹಾಕಿರ್ತೀವಿ ಅಲ್ರಿ ಆ ಡ್ರಿಪ್ಗೆ ತಕ್ಕಂತೆ ನಾವು ಬೆಡ್ಗಳನ್ನ ಮಾಡ್ಕೋಬೇಕಾಗತ್ತೆ. ಇನ್ನೊಂದೇನಾಗತ್ತೆ ಅಂದ್ರೆ ಪಾಲಿಹೌಸ್ ಅಲ್ಲಿ ನಾವು ಬೆಳೆಗಳು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಗಮನ ಕೊಡಬೇಕು. ಭೂಮಿಯ ಮಣ್ಣಿನಲ್ಲಿ ಏನಾದರೂ ಮಣ್ಣಿನಿಂದ ಬರುವ ರೋಗಗಳು ಅಥವಾ ಕೀಟಗಳು ಇದೆಯಾ ಇಲ್ವೋ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಇದು ಒಂದೇ ಸಲ ಬರೋದಿಲ್ಲ. ಏನಾಗತ್ತೆ ಮೊದಲನೇ ಸಲ ನಾವು ಅದನ್ನ ಮಾಡುವಾಗ ಅದನ್ನ ನಿರ್ಜಲೀಕರಣ ಮಾಡಬೇಕಾಗತ್ತೆ ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಅದನ್ನ ಸ್ಟೆರಿಲೈಸೇಷನ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಯಾವುದೇ ಕಾರಣಕ್ಕೂ ಆ ಮಣ್ಣಿನಲ್ಲಿ ಕೀಟಗಳ ಒಂದು ಮೊಟ್ಟೆ ಅಥವಾ ಕೀಟಗಳ ಒಂದು ಡಾರ್ಮೆಂಟ್ ಕೀಟಗಳು ಆಯ್ತು ಅಥವಾ ಈ ಫಂಗಸ್ ಅಥವಾ ಬ್ಯಾಕ್ಟೀರಿಯಾಗಳ ಒಂದು ಸ್ಪೋರ್ಗಳು ಮಣ್ಣಲ್ಲಿ ಇರಲಾರ್ದಂಗೆ, ಜೊತೆಗೆ ಕಳೆ ಇರುವ ಕಳೆ ಬೀಜಗಳು ಕೂಡ ಮಣ್ಣಲ್ಲಿ ಸಿಗ್ತವೆ.

ಒಂದೇಲಿ ವರದಯಳಿ ಹುಣಸೆ ಜೋ ಜೋ ಒಂದೇಲಿ ವರದಯಳಿ ಹುಣಸೆ ಜೋ ಜೋ ಒಂದು ಎಲಿ ವರದಯಳಿ ಹುಣಸಿ ತರುವಂತ ಜೋ ಜೋ ಅಕಿ ಕಾಸತ ಮರಣ ಬಗೀಸ್ಯಾಳ ಜೋ ಜೋ ಕಾಸತ ಮರಣ ಬಗೀಸ್ಯಾಳ ಜೋ ಜೋ ಎರಡಂಬು ತಿಂಗಳಿಗೆ ಎರಡೇನ ಬಗಿಸ್ಯಾಳ ಜೋ ಜೋ ಎರಿವಲದನ ಎಳಿ ಸೌತೆ ಜೋ ಜೋ ಎರಿವಲದನ ಎಳಿ ಸೌತೆ ಜೋ ಜೋ ಎರಿ ನೀ ಹೊಲದನ್ನ ಎಳಿ ಸೌತಿ ತರುವಂತ ಜೋ ಜೋ ಅಕಿ ಕಾಸ ಅನ್ನರಣ ಬಗೀಸ್ಯಾಳ ಜೋ ಜೋ ಕಾಸ ಅನ್ನರಣ ಬಗೀಸ್ಯಾಳ ಜೋ ಜೋ ಮೂರಂಬು ತಿಂಗಳಿಗೆ ಮೂರನ ಬಗಿಸ್ಯಾಳ ಜೋ ಜೋ ಮೂಡಲ ದಿಕ್ಕ ಮಗಿ ಮಾವ ಜೋ ಜೋ ಮೂಡಲ ದಿಕ್ಕ ಮಗಿ ಮಾವ ಜೋ ಜೋ ಮೂಡುವಲ ದಿಕ್ಕ ಮಗಿ ಮಾವ ತರುವಂತ ಜೋ ಜೋ ಅಕಿ ಸ್ವಾದರ ಮಾವರಣ ಬಗೀಸ್ಯಾಳ ಜೋ ಜೋ ಸ್ವಾದರ ಮಾವರಣ ಬಗೀಸ್ಯಾಳ ಜೋ ಜೋ ನಾಕಂಬು ತಿಂಗಳಿಗೆ ನಾಕೇನ ಬಗಿಸ್ಯಾಳ ಜೋ ಜೋ ಕಾಕಿಯ ಹಣ್ಣ ಕಯ ತುಂಬ ಜೋ ಜೋ ಕಾಕಿಯ ಹಣ್ಣ ಕಯ ತುಂಬ ಜೋ ಜೋ ಕಾಕಿಯ ನೀ ಹಣ್ಣ ಕಯ ತುಂಬ ತರುವಂತ ಜೋ ಜೋ ಅಕಿ ವಾರಿ ಗೆಳ ತೆರಣ ಬಗೀಸ್ಯಾಳ ಜೋ ಜೋ ವಾರಿ ಗೆಳ ತೆರಣ ಬಗೀಸ್ಯಾಳ ಜೋ ಜೋ ಐದಂಬು ತಿಂಗಳಿಗೆ ಐದೇನ ಬಗಿಸ್ಯಾಳ ಜೋ ಜೋ ಕೊಯ್ದ ಮಾಲಿಗಿನ ನೀ ದಂಡೆ ಜೋ ಜೋ ಕೊಯ್ದ ಮಾಲಿಗಿನ ನೀ ದಂಡೆ ಜೋ ಜೋ ಕೊಯ್ದ ನೀ ಮಲ್ಲಿಗಿನ ನೀ ದಂಡಿ ತರುವಂತ ಜೋ ಜೋ ಅಕಿ ಕಾಸ ತವರವ್ರನ್ನ ಬಗೀಸ್ಯಾಳ ಜೋ ಜೋ ಕಾಸ ತವರವ್ರನ್ನ ಬಗೀಸ್ಯಾಳ ಜೋ ಜೋ ಆರಂಭು ತಿಂಗಳಿಗೆ ಆರೇನ ಬಗಿಸ್ಯಾಳ ಜೋ ಜೋ ಆರಿದ ಬಾನಕ್ಕೆ ನೀ ಮೊಸರ ಜೋ ಜೋ ಆರಿದ ಬಾನಕ್ಕೆ ನೀ ಮೊಸರ ಜೋ ಜೋ ಆರಿದ ನೀ ಬಾನಕ್ಕೆ ನೀ ಮೊಸರ ತರುವಂತ ಜೋ ಜೋ ಅಕಿ ಕಾಸ ಚೀಗವನ ಬಗೀಸ್ಯಾಳ ಜೋ ಜೋ. ಧಾರವಾಡದ ಯಲ್ಲವ್ವ ವೈ ಹೆಬ್ಬಳ್ಳಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಈಗ ಪೇಟೆ ಧಾರಣೆ. ಗದಗ ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು ಇಡಿ 4011 4913 ರೂಪಾಯಿಗಳು, ಉದ್ದಿನಕಾಳು 4261 6370 ರೂಪಾಯಿಗಳು, ಅಲಸಂದೆ 4024 6521 ರೂಪಾಯಿಗಳು, ಹೆಸರುಕಾಳು 1069 ರೂಪಾಯಿಗಳು, ಹಬ್ಬು ಶೇಂಗಾ 4069 ರೂಪಾಯಿಗಳು, ಬಿಳಿ ಜೋಳ 1619 ರೂಪಾಯಿಗಳು, ನವಣೆ 2281 ರೂಪಾಯಿಗಳು, ಕುಸುಬೆ 4619 ರೂಪಾಯಿಗಳು, ಸಜ್ಜೆ 1169 ರೂಪಾಯಿ, ಸೂರ್ಯಕಾಂತಿ ಸೂರ್ಯಪಾನ 5469 ರೂಪಾಯಿಗಳು, ತೊಗರಿ 3619 ರೂಪಾಯಿಗಳು, ಬಿಳಿ ಗೋಧಿ 1833 ರೂಪಾಯಿಗಳು, ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅಲಸಂದೆ ಕಾಳು 3569 ರೂಪಾಯಿಗಳು, ಕಡಲೆಕಾಳು 4169 ರೂಪಾಯಿಗಳು, ಉದ್ದಿನಕಾಳು 3800 ರೂಪಾಯಿಗಳು, ಧನಿಯಾ ಕೊತ್ತಂಬರಿ ಬೀಜ 9,270 ರೂಪಾಯಿಗಳು, ಒಣಮೆಣಸಿನಕಾಯಿ ಡಬ್ಬಿ 39,700 ರೂಪಾಯಿಯಿಂದ 43,976 ರೂಪಾಯಿಗಳು, ಒಣಮೆಣಸಿನಕಾಯಿ ಕಡ್ಡಿ 5,610 ರೂಪಾಯಿಗಳು, ಹೆಸರುಕಾಳು 2,169 6,891 ರೂಪಾಯಿಗಳು, ಬಿಳಿ ಜೋಳ 1,809 2,330 ರೂಪಾಯಿಗಳು, ಮಡಿಕೆ ಕಾಳು 7,001 ರೂಪಾಯಿಗಳು, ಈರುಳ್ಳಿ ಪೂನ 500 ರೂಪಾಯಿಗಳಿಂದ 1,900 ರೂಪಾಯಿಗಳು,